ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ. ಋತುಚಕ್ರ ಸಂಬಂಧಿಸಿದ ಮೂಢನಂಬಿಕೆಗಳ ಬಗ್ಗೆ ತಿಳಿಯೋಣ. ವಿರಾಮದ ಸಮಯದಲ್ಲಿ ನೇಹಾಳು ಒಬ್ಬಳೇ ಕೂತು ಅಳುತ್ತಿರುವುದನ್ನು ಕಂಡು ಶಿಕ್ಷಕಿಯು ಗಾಬರಿಯಿಂದ ಕೇಳಿದರು. ಟೀಚರ್, ಏನಾಯ್ತು ನೇಹಾ? ಯಾಕೆ ಅಳ್ತಾ ಇದೆಯಾ? ಯಾರಾದರೂ ಏನಾದರೂ ಹೇಳಿದ್ರಾ? ಇಲ್ಲ, ಅಮಿತ್ ನನ್ನ ಪಕ್ಕ ಬಂದು ಕೂತ್ಕೊಂಡ. ಅದಕ್ಕೇನಾಯ್ತು? ನೀವಿಬ್ರು ಸ್ನೇಹಿತರಲ್ವಾ, ಯಾವಾಗಲೂ ಕ್ಲಾಸ್ನಲ್ಲಿ ಒಟ್ಟಿಗೆ ಕೂತ್ಕೋತೀರಾ. ಮ್ಯಾಮ್, ಇವತ್ತು ನನ್ನ ಮುಟ್ಟಿನ ದಿವಸ, ಅವ್ನು ನನ್ನ ಹತ್ರ ಕೂತ್ಕೊಂಡು ಬರ್ದಿತ್ತು. ಹಂಗೆ ಕೂತ್ಕೊಂಡ್ರೆ ನಾವು ಬಸ್ರಿ ಆಗ್ತೀವಿ ಅಂತ ಕೇಳಿದ್ದೀನಿ. ಇನ್ನೇನು ಕೇಳಿಸ್ಕೊಂಡಿದ್ದೀಯಾ? ಮ್ಯಾಮ್, ಮುಟ್ಟಿನ ಸಮಯದಂದು ನಾವು ಅಶುದ್ಧ. ಬಾಲಕಿಯರು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಮುಟ್ಟು ಪ್ರಾರಂಭವಾಗುತ್ತೆ ಎಂದು ನನ್ನ ತರಗತಿಯಲ್ಲಿ ಹುಡುಗರೆಲ್ಲ ಹೇಳ್ತಿದ್ರು. ನನ್ನ ಅಜ್ಜಿ ಯಾವಾಗಲೂ ವಿಶೇಷ ದಿನಗಳಲ್ಲಿ ನಾವು ಉಪ್ಪಿನಕಾಯಿ ಸ್ಪರ್ಶಿಸುವುದು, ನಮ್ಮ ಕೂದಲನ್ನು ತೊಳ್ಕೊಳ್ಳುವುದು, ಅಡಿಗೆ ಅಥವಾ ದೇವಸ್ಥಾನಕ್ಕೆ ಪ್ರವೇಶಿಸುವುದಾಗಲಿ ಮಾಡಬಾರ್ದೆಂದು ಯಾವಾಗಲೂ ಹೇಳ್ತಿದ್ರು. ಮತ್ತು ನಾವು ನೆಲದ ಮೇಲೆ ಪ್ರತ್ಯೇಕವಾಗಿ ಮಲಗಬೇಕು ಎನ್ನುತ್ತಾರೆ. ಇದೆಲ್ಲ ಸುಳ್ಳು, ಕಟ್ಟುಕತೆ. ಮುಟ್ಟಾದ ಮಾತ್ರಕ್ಕೆ ಹುಡುಗಿ ಯಾರು ಅಶುದ್ಧವಲ್ಲ. ಹುಡುಗರ ಜೊತೆ ಕೂತ್ಕೊಂಡ್ರೆ ಪ್ರೆಗ್ನೆಂಟೂ ಆಗಲ್ಲ. ಲೈಂಗಿಕ ಸಂಬಂಧಗಳಿಂದ ಮುಟ್ಟು ಬರುತ್ತದೆ ಅಂದರೆ ಅದು ಸುಳ್ಳು. ಮುಟ್ಟು ಶರೀರದ ಒಂದು ಸಾಮಾನ್ಯ ಕ್ರಿಯೆ. 3-7 ದಿನ ನಮ್ಮ ಮೈಯಿಂದ ರಕ್ತ ಹೊರಬರುತ್ತದೆ, ಇದು ಸಹಜ. ಮುಟ್ಟಿನ ಬಗ್ಗೆ ಈ ರೀತಿ ಕಟ್ಟುಕತೆಗಳು ಬೇರೆ ಬೇರೆ ಉದ್ದೇಶಗಳನ್ನು ಹೊಂದಿದೆ. ಉದಾಹರಣೆಗೆ, ಮಹಿಳೆಯರನ್ನು ಅಡಿಗೆ ಮನೆ ಮತ್ತು ದೇವಾಲಯಕ್ಕೆ ಹೋಗಲು ಅನುಮತಿಸದೇ ಇರುವುದು, ಅವರಿಗೆ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಆಗದಂತೆ ಮಾಡಲು ಮತ್ತು ವಿಶ್ರಾಂತಿ ನೀಡಲು ಈ ರೀತಿ ಹೇಳುತ್ತಾರೆ. ಆದರೆ ಅದು ತಪ್ಪು. ಆಕೆಯು ಬಾಲ್ಯದಿಂದಲೂ ಇಂತಹ ವಿಷಯಗಳನ್ನು ಕೇಳುತ್ತಾ ಬಂದಿರುವುದರಿಂದ ಈಗಲೂ ಅದರಲ್ಲಿ ನಂಬಿಕೆ ಇಟ್ಟಿದ್ದಾಳೆ ಅಷ್ಟೆ. ನಾವೆಲ್ಲರೂ ನಮ್ಮ ದೇಹವನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ಈ ಕಟ್ಟುಕತೆಗಳನ್ನು ನಿರ್ಮೂಲನೆ ಮಾಡಬಹುದು ಮತ್ತು ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೇಹ, ನಿನ್ ಜಾಣೆ ಅಲ್ವಾ, ಮುಂದಿನ ಸಲ ಈ ತಪ್ಪು ಗ್ರಹಿಕೆ ಹರಡುವವರನ್ನು ನೀನು ನೋಡಿದ್ರೆ ತಕ್ಷಣ ಅವರನ್ನು ಸರಿಪಡಿಸಲು ಪ್ರಯತ್ನಿಸು. ನಮ್ಮ ಜೀವನದ ಈ ತಪ್ಪು ಗ್ರಹಿಕೆಗಳನ್ನು ತೆಗೆದುಹಾಕಲು ನೀವೆಲ್ಲ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕು. ಥ್ಯಾಂಕ್ ಯು ಮ್ಯಾಮ್, ನೀವು ಹೇಳಿದೆಲ್ಲ ಅರ್ಥ ಆಯ್ತು ನನಗೆ. ಮುಟ್ಟಿನ ಕುರಿತು ಹಲವಾರು ಅಪನಂಬಿಕೆಗಳು ಹಾಗೂ ಮೂಢನಂಬಿಕೆಗಳು ದಿನದಂತೆ ಹೆಚ್ಚುತ್ತಿದೆ. ಇಂತಹ ಮಾಹಿತಿಗಳನ್ನು ಹರಡಬಾರದು. ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ.